ಈ ಒಂದು ಲೈಸಿನ್ ಮತ್ತು ಟ್ರಿಪ್ಟೋಫ್ಯಾನ್ಗಳ ಪ್ರಮಾಣ ಅತಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅಣಬೆಯಲ್ಲೂ ಇವೆರಡೂ ಅಮೈನೋ ಆಮ್ಲಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪಡೆಯಬಹುದು. ನಮ್ಮಲ್ಲಿ ದ್ವಿದಳ ಧಾನ್ಯದ ಉಪಯೋಗ ಮತ್ತು ದೊರಕುವ ಪ್ರಮಾಣ ಪ್ರತಿ ಮನುಷ್ಯನಿಗೆ ಪ್ರತಿ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಅಣಬೆಯ ಉಪಯೋಗವನ್ನು ಆಹಾರ ಪದ್ಧತಿಯಲ್ಲಿ ತುಂಬಾ ಹೊಂದಿಕೊಂಡ್ರೆ ನಮಗೆ ಸುಸ್ಥಿರ ಒಂದು ಸಸಾರಜನಕವನ್ನು ನಾವು ಪಡ್ಕೋಬಹುದು. ಅಣಬೆಗಳು ಒಳ್ಳೆ ಗುಣಮಟ್ಟದ ಸಸಾರಜನಕವನ್ನು ಹೊಂದಿರುವುದರಿಂದ ಅದರ ಜೊತೆಗೆ ಮುಖ್ಯ ಜೀವಸತ್ವಗಳಾದ ಜೀವಸತ್ವ ಸಿ ಹಾಗೂ ಬಿ ಸಂಯುಕ್ತ ಗುಂಪಿಗೆ ಸೇರಿದ ಥಯಾಮಿನ್ ಅಂದ್ರೆ ಜೀವಸತ್ವ ಬಿ ಒನ್, ಜೀವಸತ್ವ ಬಿ ಟು ಮತ್ತು ನಿಯಾಸಿನ್ ಇವುಗಳನ್ನು ಸಹ ಅದು ಒಳಗೊಂಡಿದೆ. ಅಲ್ಲದೆ ಫೋಲಿಕ್ ಆಮ್ಲ ಮತ್ತು ಜೀವಸತ್ವ B12 ಸಮೃದ್ಧವಾಗಿರುತ್ತದೆ. ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲುಣಿಸುವ ತಾಯಂದಿರು ಅಣಬೆಯನ್ನು ಸೇವಿಸುವುದರಿಂದ ಅತಿ ಅವಶ್ಯವಿರುವ ಫೋಲಿಕ್ ಆಮ್ಲ ಮತ್ತು ಜೀವಸತ್ವಗಳನ್ನು ಇದರಿಂದ ಪಡೆಯಬಹುದು. ಅಲ್ಲದೆ ಅಣಬೆಯಲ್ಲಿ ಸೋಡಿಯಂ ಪ್ರಮಾಣ ಬಹಳ ಕಡಿಮೆ ಪ್ರಮಾಣದಲ್ಲಿದೆ ಮತ್ತು ಪೊಟಾಷಿಯಂ ಪ್ರಮಾಣ ಬಹಳ ಹೆಚ್ಚಿರೋದ್ರಿಂದ ರಕ್ತದೊತ್ತಡ ರೋಗಿಗಳಿಗೆ ಇದೊಂದು ಅತ್ಯುತ್ತಮ ಆಹಾರವಾಗಿ ನಾವು ಕಾಣಬಹುದು. ಹಾಗೂ ಇದರಲ್ಲಿ ಸಹ ರಂಜಕ ಮತ್ತು ಕಬ್ಬಿಣಾಂಶ ಕಡಿಮೆ ಪ್ರಮಾಣದಲ್ಲಿದ್ದರೂ ಸಹ ಸುಲಭವಾಗಿ ದೊರಕುವ ರೂಪದಲ್ಲಿದ್ದು ರಕ್ತದ ಹಿಮೋಗ್ಲೋಬಿನ್ ಅನ್ನು ಹೆಚ್ಚು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತದೆ. ಅದು ಅಲ್ಲದೆ ಶರೀರದ ತೂಕ ಹೆಚ್ಚಿರುವ ಜನರಿಗೆ, ಇವಾಗ ಎಲ್ಲಾ ಕಡೆ ನಾವು ನೋಡ್ತಾ ಇದೀವಿ ಒಬೆಸಿಟಿ ಅಂದ್ರೆ ಮನುಷ್ಯರಲ್ಲಿ ತೂಕ ಹೆಚ್ಚಾಗ್ತಾ ಇದೆ, ಆ ಒಂದು ತೂಕ ಹೆಚ್ಚಿರುವ ಜನರಿಗೂ ಸಹ ಈ ಒಂದು ಅಣಬೆ ಸೇವನೆ ಒಂದು ವರದಾನ ಅಂತ ಹೇಳ್ಬಹುದು. ಕಾರಣ ಏನಂತಂದ್ರೆ ಅಣಬೆಯಲ್ಲಿ ಕ್ಯಾಲೋರಿ ಗಣನೀಯವಾಗಿ ಇದರ ಕಡಿಮೆ ಪ್ರಮಾಣದಲ್ಲಿರುವುದರಿಂದ ನಾವು ಇದನ್ನ ತಿನ್ನೋದ್ರಿಂದ ಶರೀರದ ತೂಕವನ್ನು ಕಡಿಮೆ ಮಾಡ್ಕೋಬಹುದು. ಇದರೊಂದಿಗೆ ಅವಶ್ಯಕ ಪಿಷ್ಟ ಆಮ್ಲವಾದ ಲಿನೋಲಿನ್ ಆಮ್ಲದ ಪ್ರಮಾಣ ಸಹ ಈ ಅಣಬೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ಇದಲ್ಲದೆ ಕೊಲೆಸ್ಟ್ರಾಲ್ ಪ್ರಮಾಣವಾಗಿ ತಗೊಂಡಾಗ ಇದರಲ್ಲಿ ಸಂಪೂರ್ಣವಾಗಿ ಕೊಲೆಸ್ಟ್ರಾಲ್ ಇರೋದೇ ಇಲ್ಲ. ಅದಕ್ಕೋಸ್ಕರ ಇದನ್ನ ಹೃದ್ರೋಗ ಇರುವಂತಹ ಒಂದು ಮನುಷ್ಯರಿಗೂ ಸಹ ಇದರ ಸೇವನೆಯು ಒಂದು ದಿವ್ಯವಾದ ಔಷಧ ಅಂತ ಹೇಳಬಹುದು. ಅಣಬೆಯಲ್ಲಿ ಎರ್ಗೋಸ್ಟ್ರಾಲ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಇದು ಜೀವಸತ್ವ ಡಿಯನ್ನು ಆಗಿ ಪರಿವರ್ತನೆ ಮಾಡಿ ನಮಗೆ ಡಿ ಜೀವಸತ್ವದ ಕೊರತೆ ಇರಲಾರದಂಗೆ ಅಣಬೆ ಸಹಾಯ ಮಾಡುತ್ತದೆ. ಅಣಬೆಯಲ್ಲಿ ಸಕ್ಕರೆ ಅಂಶ ಸಹ ಸ್ಟಾರ್ಚ್ ರೂಪದಲ್ಲಿ ಇರೋದಿಲ್ಲ. ಅದು ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ಹೆಮಿಸೆಲ್ಯುಲೋಸ್ ಮತ್ತು ಕೈಟಿನ್ ರೂಪದಲ್ಲಿ ಇರೋದ್ರಿಂದ ಇದು ಸಹ ಸಿಹಿಮೂತ್ರ ರೋಗಗಳಿಗೆ ಅಂದ್ರೆ ಡಯಾಬಿಟಿಸ್ ರೋಗ ಇರುವಂತಹ ಒಂದು ಮನುಷ್ಯರಿಗೂ ಸಹ ಇದೊಂದು ನಿಸರ್ಗದ ಕೊಡುಗೆ ಅಂತ ನಾವು ಹೇಳಬಹುದು. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜಠರದಲ್ಲಿ ಆಮ್ಲದ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹೀಗಾಗಿ ಅಣಬೆಯಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ವೈದ್ಯಕೀಯ ಗುಣಗಳು ಹತ್ತು ಹಲವಾರು ರೋಗಗಳಿಗೆ ಬಹಳ ಉಪಯುಕ್ತವಾಗಿವೆ. ಅಣಬೆಯಲ್ಲಿರುವ ಪೋಷಕಾಂಶಗಳನ್ನು ತಗೊಂಡಾಗ ಪ್ರತಿ 100 ಗ್ರಾಂ ಚಿಪ್ಪು ಅಣಬೆ ತಗೊಂಡಾಗ ಇದರಲ್ಲಿ ಶಕ್ತಿ ಸಾಮರ್ಥ್ಯ ಸುಮಾರು 34.5 ಕಿಲೋ ಕ್ಯಾಲರಿಯಷ್ಟು ಶಕ್ತಿಯನ್ನ ನಮಗೆ ಕೊಡುತ್ತೆ. ಅದರ ಜೊತೆಗೆ ಪಿಷ್ಟದ ಅಂಶ ಅಂದ್ರೆ 5.8 ಗ್ರಾಂ ಪಿಷ್ಟ ಕೊಡುತ್ತೆ. ಎಣ್ಣೆ ಅಂಶ 200 ಮಿಲಿಗ್ರಾಂನಷ್ಟು ಈ ಅಣಬೆಯಲ್ಲಿ ಇರುತ್ತೆ. ಅಂದ್ರೆ ಅತಿ ಕಡಿಮೆ ಕೊಬ್ಬಿನಾಂಶ ಅಣಬೆಯಲ್ಲಿ ನಾವು ಕಾಣಬಹುದು. ಮತ್ತೆ ಸಸಾರಜನಕವನ್ನು ತಗೊಂಡಾಗ ಪ್ರತಿ 100 ಗ್ರಾಂಗೆ 3 ಗ್ರಾಂನಷ್ಟು ಸಸಾರಜನಕ ನಮಗೆ ಕೊಡುತ್ತೆ. ಅಂದ್ರೆ ಪ್ರೋಟೀನ್ ಅಂಶನ ಜಾಸ್ತಿ ಕೊಡುತ್ತೆ. ಪ್ರೋಟೀನ್ ನಮ್ಮ ದೇಹದ ಬೆಳವಣಿಗೆಗೆ ಬೇಕಾಗುತ್ತೆ ಮತ್ತೆ ದೇಹವನ್ನು ಸದೃಢವಾಗಿ ಇಡೋದಕ್ಕೆ ಬೇಕಾಗುತ್ತೆ. ಅದ್ರ ಜೊತೆಗೆ ಯಾವುದೇ ಒಂದು ಟಿಶ್ಯೂ ಡ್ಯಾಮೇಜ್ ಆದ್ರೆ ಅಂದ್ರೆ ನಮ್ಮಲ್ಲಿ ಗಾಯಗಳಾದಾಗ ಅದನ್ನು ಸರಿಪಡಿಸೋದಕ್ಕೆ ಸಸಾರಜನಕ ಬೇಕಾಗುತ್ತೆ. ಆ ಒಂದು ಸಸಾರಜನಕ ಈ ಅಣಬೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಅದು ಅಲ್ಲದೆ ನಾರಿನಾಂಶ 900 ಮಿಲಿಗ್ರಾಂನಷ್ಟು ನಾರಿನಾಂಶ ಈ ಒಂದು ಅಣಬೆಯಲ್ಲಿ ನಾವು ಕಾಣಬಹುದು. ಈ ನಾರಿನಾಂಶ ಹೆಚ್ಚಿರೋದ್ರಿಂದ ನಾವಾಗೆ ತಿಳಿಸಿದಾಗೆ ಸಕ್ಕರೆ ರೋಗಿಗಳಿಗೆ ಬಹಳ ಅತ್ಯುತ್ತಮ ಆಹಾರ ಅಂತ ಹೇಳಬಹುದು. ಅದು ಅಲ್ಲದೆ ನಮ್ಮ ದೇಹದಲ್ಲಿರುವ ಕೊಬ್ಬಿನಾಂಶವನ್ನು ಕಡಿಮೆ ಮಾಡೋದಕ್ಕೆ ಈ ನಾರಿನಾಂಶ ಸಹಾಯ ಮಾಡುತ್ತೆ. ಜೊತೆಗೆ ನಮಗೆ ಪಚನ ಕ್ರಿಯೆಗೆ ಈ ನಾರಿನಾಂಶ ಬಹಳ ಮುಖ್ಯ. ಈ ನಾರಿನಾಂಶ ಅಣಬೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿದೆ. ಮತ್ತೆ ಕ್ಯಾಲ್ಸಿಯಂ ನಮಗೆ ದೇಹಕ್ಕೆ ಮೂಳೆಗಳನ್ನ ಗಟ್ಟಿಯಾಗಿಡೋದಕ್ಕೆ ಬೇಕಾಗುತ್ತೆ. ಈ ಕ್ಯಾಲ್ಸಿಯಂ ಅಂಶ ಅಣಬೆಯಲ್ಲಿ 98 ಮಿಲಿಗ್ರಾಂನಷ್ಟು ಪ್ರತಿ 100 ಗ್ರಾಂಗೆ ಚಿಪ್ಪು ಅಣಬೆಯಲ್ಲಿ ಇದೆ. ಅದೇ ರೀತಿಯಾಗಿ ಕಬ್ಬಿಣದ ಅಂಶ ನಮಗೆ ಹಿಮೋಗ್ಲೋಬಿನ್ ಅಂದ್ರೆ ನಮ್ಮ ರಕ್ತವನ್ನು ಹೆಚ್ಚು ಮಾಡೋದಕ್ಕೆ ಕಬ್ಬಿಣ ಬೇಕಾಗುತ್ತೆ. ಅದು ಸಹ ಈ ಒಂದು ಅಣಬೆಯಲ್ಲಿ 1.5 ಮಿಲಿಗ್ರಾಂನಷ್ಟು ಪ್ರತಿ 100 ಗ್ರಾಂಗೆ ಚಿಪ್ಪು ಅಣಬೆಯಲ್ಲಿ ಇದೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಕೆಲವೊಂದು ಜೀವಸತ್ವಗಳಾದ ಜೀವಸತ್ವ B2 ಅಂದ್ರೆ 0.5 ಮಿಲಿಗ್ರಾಂನಷ್ಟು ನಾವು ಈ ಒಂದು ಜೀವಸತ್ವವನ್ನ ಕಾಣಬಹುದು ಅಣಬೆಯಲ್ಲಿ. ನಿಯಾಸಿನ್ನು, ಪೆಂಟೋಥೆನಿಕ್ ಆಸಿಡ್, ಥಯಾಮಿನ್ನು, ಜೀವಸತ್ವ ಎ, ಜೀವಸತ್ವ ಸಿ, ಜೀವಸತ್ವ B6 ಇವು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ನಿಯಾಸಿನ್ 10.9 ಮಿಲಿಗ್ರಾಂನಷ್ಟಿದೆ, ಪೆಂಟೋಥೆನಿಕ್ ಆಸಿಡ್ 400 ಮಿಲಿಗ್ರಾಂನಷ್ಟಿದೆ, ಥಯಾಮಿನ್ನು 0.5 ಮಿಲಿಗ್ರಾಂನಷ್ಟಿದೆ. ಅದೇ ತರನಾಗಿ ಜೀವಸತ್ವ ಎ, ಸಿ ಮತ್ತು B6 ಇವು 2% ಪ್ರಮಾಣ ಅಣಬೆಯಲ್ಲಿ ನಾವು ನೋಡಬಹುದು. ಮತ್ತೆ ಖನಿಜಾಂಶಗಳಿಗೆ ತಗೊಂಡಾಗ

ನಂತರ ಅಣಬೆಗಳನ್ನು ಸೂರ್ಯನ ಶಾಖಕ್ಕೆ ಅಥವಾ ಒಣಗಿಸುವ ಯಂತ್ರದ ಸಹಾಯದಿಂದ 50-60 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಒಣಗಿಸಬೇಕು. ಒಣಗಿದ ಅಣಬೆಯ ತೂಕ ತಾಜಾ ಅಣಬೆಯ ತೂಕಕ್ಕಿಂತ 1-8 ಪಟ್ಟು ಅಥವಾ 1/12 ಅಂಶ ಕಡಿಮೆಯಾಗಿರುವುದು. ಒಣಗಿಸಿದ ಅಣಬೆಯಲ್ಲಿ 55% ಹೆಚ್ಚು ತೇವಾಂಶ ಇರಬಾರದು. ಒಣಗಿಸಿದ ಅಣಬೆಗಳನ್ನು ಪೂರ್ತಿ ಮುಚ್ಚಿದ ಹವೆಯಾಡಿದ ಡಬ್ಬ ಅಥವಾ ಸೀಸೆಗಳಲ್ಲಿ ತುಂಬಿ ತಂಪಾದ ಒಣ ಸ್ಥಳಗಳಲ್ಲಿ ಇಡಬೇಕು. ಹೀಗೆ ಇಡೋದ್ರಿಂದ ನಾವು ಹವೆಯಾಡದ ಡಬ್ಬದಲ್ಲಿ ಶೇಖರಣೆ ಮಾಡೋದ್ರಿಂದ ಅಣಬೆಗಳು ಬಣ್ಣನೂ ಮತ್ತು ತಮ್ಮ ತಾಜಾ ಒಂದು ಫ್ಲೇವರ್ ಅನ್ನ ಅಂದ್ರೆ ಸುವಾಸನೆಯನ್ನ ಅಲ್ಲೇ ಉಳಿಯೋದಕ್ಕೆ ಸಹಾಯ ಆಗುತ್ತೆ. ಅಣಬೆಗಳನ್ನು ಮತ್ತೆ ನಾವು ತಾಜಾ ಮಾಡಬೇಕು ಅಂತಂದ್ರೆ ಅವುಗಳನ್ನು ಬೆಚ್ಚನೆ ಅಥವಾ ಬಿಸಿ ನೀರಿನಲ್ಲಿ ಸ್ವಲ್ಪ ಅಸ್ಕಾರ್ಬಿಕ್ ಆಮ್ಲ ಅಂದ್ರೆ ಸಿಟ್ರಿಕ್ ಆಸಿಡ್ ಅನ್ನ ಅಥವಾ ನಿಂಬೆ ರಸವನ್ನ ಹಾಕಿ ನೆನೆಸಬೇಕು. ಒಣಗಿದ ಅಣಬೆಗಳನ್ನು ಪುಡಿ ಮಾಡಿ ಅವನ್ನು ಸಹ ನಾವು ಸೂಪ್ಗಳಲ್ಲಿ ಸೂಪ್ ಪುಡಿ ಮಾಡಿ ಸೂಪಿನ ಪೌಡರ್ ಅಲ್ಲಿ ಬೆರೆಸಿ ಉಪಯೋಗಿಸಬಹುದು. ಅಲ್ಲದೆ ಅಣಬೆಯನ್ನು ಚಟ್ನಿ ಪುಡಿ ಸಹ ಮಾಡಿ ಉಪಯೋಗಿಸಬಹುದು. ಅಣಬೆಯನ್ನು ಕರಿದ್ಬಿಟ್ಟು ನಾವೆಂಗೆ ಸಂಡಿಗೆ ಕರಿತೀವ ಆತರ ಅಣಬೆಗಳನ್ನು ಕರಿದ್ಬಿಟ್ಟು ಉಪ್ಪು ಖಾರ ಬೆರೆಸಿ ಚಿಪ್ಸ್ ರೂಪದಲ್ಲೂ ಸಹ ನಾವು ಅವನ್ನು ಉಪಯೋಗಿಸಬಹುದು. ಇನ್ನು ಒಂದು ವಿಧಾನ ಅಂತಂದ್ರೆ ಹಿಮಗಟ್ಟಿಸುವಿಕೆ. ಹೆಚ್ಚಾಗಿ ಬೆಲೆ ಬಾಳುವ ಗುಂಡಿ ಅಣಬೆಯನ್ನು ಹಿಮಗಟ್ಟಿಸಿ ಶೇಖರಿಸ್ತಾರೆ. ಗುಂಡಿ ಅಣಬೆಯ ತಲೆಭಾಗವನ್ನು 3-4 ಸೆಂಟಿಗ್ರೇಡ್ ವರೆಗಿನ ಉಷ್ಣತೆಯಲ್ಲಿ ನಾವು ತಣ್ಣಗಾಗಿಸಬೇಕು. ನಂತರ ಅವುಗಳನ್ನು 50 ppm ಕ್ಲೋರಿನ್ ಇರುವ ನೀರಿನಲ್ಲಿ ತೊಳೆದು 0.1% ಹುಳಿ ಉಪ್ಪು ನೀರಿನಲ್ಲಿ ಹಾಕಿ ಅಣಬೆಗಳನ್ನು ಬಟ್ಟೆಯಲ್ಲಿ ಕಟ್ಟಿ ಕುದಿಸಬೇಕು. ಅಂದ್ರೆ ನಾವು ಇಂಗ್ಲಿಷ್ನಲ್ಲಿ ಇದನ್ನ ಬ್ಲಾಂಚಿಂಗ್ ಅಂತ ಹೇಳ್ತೀವಿ. ಇದು ಯಾಕೆ ಮಾಡ್ತೀವಿ ಅಂತಂದ್ರೆ ಅವುಗಳ ಒಂದು ಬಣ್ಣವನ್ನು ಹಾಗೆ ಇಟ್ಕೋಬೇಕು ಮತ್ತೆ ಅದರಲ್ಲಿರುವಂತ ಕಿಣ್ವಗಳನ್ನು ನಾವು ಹೋಗ್ಲಾಡ್ಸೋದಕ್ಕೆ ಈ ಒಂದು ಬಟ್ಟೆಯಲ್ಲಿ ಕಟ್ಟಿ ಕುದಿಸಬೇಕಾಗುತ್ತೆ. ಅವುಗಳನ್ನು ಹಾಗೆಯೇ ಅಥವಾ ಅಲ್ಯೂಮಿನಿಯಂ ಹಾಳೆಗಳಲ್ಲಿ ಹಾಕಿ ಹಿಮಗಟ್ಟಿಸಬೇಕು ಅಂದ್ರೆ ಫ್ರೀಸ್ ಮಾಡಬೇಕು. ಹಿಮಗಟ್ಟಿಸಿದ ಅಣಬೆಗಳನ್ನು -20 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ನಾವು ಶೇಖರಣೆ ಮಾಡಬೇಕಾಗುತ್ತೆ. ಫೆರೋನ್ 12 ಅನ್ನು ಬೇಗ ಹಿಮಗಟ್ಟಿಸುವುದಕ್ಕೆ ಉಪಯೋಗಿಸ್ತಾರೆ. ಇಂತಹ ಅಣಬೆಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತದೆ. ಏಕೆಂದರೆ ಈ ರೀತಿ ಹಿಮಗಟ್ಟಿಸಿದ ಅಣಬೆಗಳು ಶೀತಲ ವಾತಾವರಣದಲ್ಲಿ 1 ವರ್ಷದವರೆಗೂ ಇಟ್ಟರೂ ಅದರ ರುಚಿ ಕೆಡೋದಿಲ್ಲ. ಅದಕ್ಕೋಸ್ಕರ ನಾವು ಫೆರೋನ್ 12 ಅನ್ನು ಉಪಯೋಗಿಸಿ ಹಿಮಗಟ್ಟಿಸಿ ಇಡೋದ್ರಿಂದ 1 ವರ್ಷದ 12 ತಿಂಗಳವರೆಗೂ ನಾವು ಅದನ್ನ ಹಾಗೆ ಇಡಬಹುದು. ಇನ್ನು ಒಂದು ವಿಧಾನ ಅಂತಂದ್ರೆ ನೆನೆ ಹಾಕಿ ಕಾಪಾಡುವುದು. ಅಂದ್ರೆ ಅಣಬೆಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು 0.1% ಹುಳಿ ಉಪ್ಪಿನ ದ್ರಾವಣದಲ್ಲಿ 5 ನಿಮಿಷಗಳವರೆಗೆ ಕುದಿಸಿ ನಂತರ ತಣ್ಣೀರಿನಲ್ಲಿ ಮತ್ತೆ ತೊಳೆಯಬೇಕು. ಆಮೇಲೆ ಅಣಬೆಗಳನ್ನು 15% ಉಪ್ಪಿನ ನೀರಿನಲ್ಲಿ ಅಂತಂದ್ರೆ 0.5% ಹುಳಿ ಉಪ್ಪು ಮತ್ತು 100 ppm ಗಂಧಕದ ಆಕ್ಸೈಡ್ ಬೆರೆಸಿ ಇಡಬೇಕು. ಈ ರೀತಿಯಾಗಿ ಅಣಬೆಗಳನ್ನು 2 ತಿಂಗಳವರೆಗೆ ಮಾತ್ರ ನಾವು ಸಂರಕ್ಷಣೆ ಮಾಡಬಹುದು. ಇನ್ನು ಒಂದು ವಿಧಾನ ಅಂತಂದ್ರೆ ಉಪ್ಪಿನಕಾಯಿ ಮಾದರಿಯಲ್ಲಿ ಸಂಸ್ಕರಣೆ. ಅಂದ್ರೆ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಯಾವ ರೀತಿಯಾಗಿ ಉಪ್ಪಿನಕಾಯಿ ಹುದುಗುವಿಕೆಯಿಂದ ಶೇಖರಣೆ ಮಾಡುತ್ತಾರೋ ಅದೇ ರೀತಿ ಹುದುಗುವಿಕೆಯಿಂದ ಶೇಖರಿಸಬಹುದು. ತಾಜಾ ಅಣಬೆಗಳಲ್ಲಿಯ ನೀರಿನಾಂಶವನ್ನು 1/4 ಕಡಿಮೆ ಮಾಡಿ ಮಸಾಲೆ ಸಾಮಾನುಗಳನ್ನು ಮತ್ತು ಉಪ್ಪನ್ನು ಬೆರೆಸಿಡಬೇಕು. ಅಂದ್ರೆ ನಾವು ಅಣಬೆಯನ್ನು ಸ್ವಲ್ಪ ಒಣಗಿಸ್ಬಿಟ್ಟು ನಂತರ ಅದಕ್ಕೆ ಮಸಾಲೆ ಮತ್ತು ಉಪ್ಪನ್ನ ಬೆರೆಸಿ ಇಡಬೇಕಾಗುತ್ತೆ. ಆದರೆ ಅಣಬೆಗಳನ್ನು ಆಮ್ಲರಹಿತ ಆಹಾರವಾಗಿರುವುದರಿಂದ ಅದರಲ್ಲಿ ಅಸಿಡಿಟಿ ಜಾಸ್ತಿ ಇರೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂದ್ರೆ ವಿನೆಗರ್ ಹಾಕಬೇಕು. ವಿನೆಗರ್ ಹಾಕುವುದರಿಂದ ಅದರ ಒಂದು ರುಚಿ ಹೆಚ್ಚಾಗುತ್ತದೆ ಮತ್ತು ಅದು ಸೂಕ್ಷ್ಮಾಣುಜೀವಿಗಳು ಬೆಳೆಲಾರದಂಗೆ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ವಿನೆಗರ್ ಹಾಕಿ ನಾವು ಇಡಬೇಕಾಗುತ್ತೆ. ಈ ರೀತಿ ತಯಾರಿಸಿದ ಅಣಬೆ ಉಪ್ಪಿನಕಾಯಿಯನ್ನು 6 ತಿಂಗಳವರೆಗೆ ಕೆಡದಂತೆ 22-34 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ನಾವು ಶೇಖರಣೆ ಮಾಡಬಹುದು. ಶೇಖರಿಸಿದ ಉಪ್ಪಿನಕಾಯಿಯಲ್ಲಿ 0.9% ಅಸಿಡಿಕ್ ಆಮ್ಲ ಇರುತ್ತೆ. ಬೇರೆ ಅಹಿತಕರ ವಾಸನೆಯಾಗಲಿ ಇದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಉಪ್ಪಿನಕಾಯಿ ಮಾದರಿಯಲ್ಲಿ ಸಹ ಇದನ್ನ ಸಂಸ್ಕರಣೆ ಮಾಡಬಹುದು. ಇನ್ನು ನಾನು ಹೆಚ್ಚಾಗಿ ಅಂತಾನೆ ಅಣಬೆಯನ್ನ ಬೇರೆ ಬೇರೆ ಪದಾರ್ಥಗಳಲ್ಲಿ ಅಂದ್ರೆ ಖಾದ್ಯಗಳನ್ನು ಯಾವ್ಯಾವ ಮಾಡಬಹುದು ಅಂತ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಮಶ್ರೂಮ್ ಗ್ರೇವಿ, ನೀವು ಯಾವುದೇ ಒಂದು ಹೋಟೆಲ್ಗೆ ಹೋದ್ವಿ ಅಂತಂದ್ರೆ ಅದರಲ್ಲಿ ಮಶ್ರೂಮ್ ಹಾಕಿ ಮಾಡಿದ ಗ್ರೇವಿ ಕೊಡ್ತಾರೆ. ಅದಕ್ಕೆ ಹೆಚ್ಚು ನಾವು ಶುಲ್ಕ ಕೊಡಬೇಕಾಗುತ್ತೆ. ಅಂದ್ರೆ ಅದಕ್ಕೆ ಬಹಳ ಬೇಡಿಕೆ ಇರುತ್ತೆ, ಅದರದ ಒಂದು ವಾಸನೆ, ಅದರದ ಒಂದು ರುಚಿ ಬೇರೆನೆ ಇರುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚು ಒಂದು ಹಣವನ್ನ ನಾವು ಕೊಡಬೇಕಾಗುತ್ತೆ. ಆ ಒಂದು ಮಶ್ರೂಮ್ ಗ್ರೇವಿನ ಸಹ ನಾವು ಈ ಒಂದು ಅಣಬೆಯಿಂದ ಮಾಡಬಹುದು. ಮತ್ತೆ ಜೊತೆಗೆ ಮಶ್ರೂಮ್ ಪಲಾವ್ ಅಂದ್ರೆ ಅಣಬೆಯಿಂದ ತಯಾರಿಸಿದ ಪಲಾವ್ ಅಂದ್ರೆ ಸುಮಾರು 200 ಮಿಲಿಗ್ರಾಂನಷ್ಟು ಅಣಬೆ ಇತ್ತಂದ್ರೆ ನೀವ್ ಹೆಂಗೆ ಮಾಮೂಲಿಯಾಗಿ ಪಲಾವ್ ಮಾಡ್ತೀರಲ್ಲ ಮನೆಯಲ್ಲಿ ಅದೇ ತರಹ ಅಣಬೆಯನ್ನ 200 ಗ್ರಾಂನಷ್ಟು ಹಾಕಿ ಮಸಾಲ ಪುಡಿ ಎಲ್ಲ ಬೇರೆ ಬೇರೆ ತರಹದ ಒಂದು ಎಣ್ಣೆ ಪುದೀನ ಜೀರಿಗೆ ಹಸಿಮೆಣಸಿನಕಾಯಿ ಈ ತರ ಎಲ್ಲ ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ನಾವು ಪಲಾವ್ ಅನ್ನು ಮಾಡಿದ್ರೆ ಅದು ಹೆಚ್ಚು ರುಚಿಕರವಾಗಿ ಇರುತ್ತೆ. ಮತ್ತೆ ಅದು ಅಲ್ಲದೆ ಮಶ್ರೂಮ್ ಸೂಪ್ ಅನ್ನು ಸಹ ನಾವು ಮಾಡಬಹುದು. ಈ ಸೂಪಿಗೆ ನಾವೇನು ಮಾಮೂಲಿ ಸೂಪ್ ಮಾಡ್ತೀವಲ್ಲ ಅದೇ ತರಹ ಒಂದು ಮಶ್ರೂಮ್ 200 ಗ್ರಾಂನಿಂದ ಬೆಣ್ಣೆ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಕರಿಮೆಣಸು ಉಪ್ಪು ಮತ್ತೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ನಾವು ಈ ಒಂದು ಅಣಬೆ ಸೂಪ್ ಅನ್ನ ತಯಾರಿಸಬಹುದು. ಅದು ಅಲ್ಲದೆ ಮಶ್ರೂಮ್ ಫ್ರೈ ಅಂದ್ರೆ ಅಣಬೆ ಫ್ರೈ ಅಂತಂದೇಳಿ ಇದನ್ನ ನಾವು ಒಣ ಮಾಮೂಲಿ ಹೆಂಗೆ ನಾವು ಚಿಪ್ಸ್ ಮಾಡ್ತಾರಲ್ಲ ಅದೇ ತರಹ ಅಣಬೆಯಿಂದ ಸಹ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾವು ಗರಂ ಮಸಾಲ ಧನಿಯಾ ಪುಡಿ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಾಳುಮೆಣಸು ಇವನ್ನೆಲ್ಲ ಹಾಕ್ಬಿಟ್ಟು ನಾವು ಫ್ರೈ ಅನ್ನ ಸೇವಿಸಬಹುದು. ಮತ್ತೊಂದು ಅಂತಂದ್ರೆ ಗಾರ್ಲಿಕ್ ಮಶ್ರೂಮ್ ಅಂದ್ರೆ ನಾವು ಬೆಳ್ಳುಳ್ಳಿಯನ್ನ ಉಪಯೋಗಿಸ್ಬಿಟ್ಟು ಬೆಳ್ಳುಳ್ಳಿಯ ಒಂದು ಫ್ಲೇವರ್ ಅಂದ್ರೆ ಸುವಾಸನೆಯನ್ನ ಮತ್ತೆ ಮಶ್ರೂಮ್ ಫ್ಲೇವರ್ನ ಎರಡನ್ನು ನಾವು ಹಿಡಿದಿಟ್ಕೊಂಡು ಈ ಒಂದು ಗಾರ್ಲಿಕ್ ಮಶ್ರೂಮ್ ಅಂತಂದೇಳಿ ಮಾಡಬಹುದು. ಇದರಲ್ಲಿ ಸಹ ಕರಿಮೆಣಸು ಉಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಮಶ್ರೂಮ್ ಅಂದ್ರೆ ಅಣಬೆಯನ್ನ 250 ಗ್ರಾಂನಿಂದ ನಾವು ತಯಾರಿಸಿ ಗಾರ್ಲಿಕ್ ಮಶ್ರೂಮ್ ಮಾಡಬಹುದು. ಇವಾಗ ಹೆಂಗೆ ಗೋಬಿ ಮಂಚೂರಿ 65 ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಶ್ರೂಮ್ 65 ಅಂತಾನು ನಾವು ತಯಾರಿಸಬಹುದು. ಅದರಿಂದ ಹೆಂಗೆ ಕಾರ್ನ್ ಫ್ಲೋರ್ ಉಪಯೋಗಿಸ್ಕೊಂಡು ಮಂಚೂರಿ ಮಾಡ್ತಾರಲ್ಲ ಅದೇ ತರನಾಗಿ ಅಣಬೆಯನ್ನ ಕಾರ್ನ್ ಫ್ಲೋರ್ಗೆ ಅದ್ದಿಬಿಟ್ಟು ಅದರಿಂದ ಕರಿದ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಎಲ್ಲ ನಾವು ಮಸಾಲೆಗಳನ್ನ ಹಾಕೊಂಡು ಪೇಸ್ಟ್ ಮಾಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮೈದಾ ಹಿಟ್ಟು ಮತ್ತೆ ಎಣ್ಣೆ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಈ ಒಂದು ಮಶ್ರೂಮ್ 65 ಅಂತಾನು ನಾವು ತಯಾರಿಸಬಹುದು. ಇನ್ನು ಒಂದು ಪದಾರ್ಥ ಅಂತಂದ್ರೆ ಅಣಬೆಯನ್ನು ತಯಾರಿಸಿದಂತಹ ಒಂದು ಗೊಜ್ಜು. ಅಣಬೆಯಿಂದ ಸಹ ನಾವು ಗೊಜ್ಜನ್ನು ತಯಾರಿಸಬಹುದು. ಯಾವ ರೀತಿ ನಾವು ಮಾವಿನಕಾಯಿ ಗೊಜ್ಜು ಮಾಡ್ತೀವಿ, ಟೊಮೆಟೊ ಗೊಜ್ಜು ಮಾಡ್ತೀವಿ ಅಥವಾ ಬದನೆಕಾಯಿ ಗೊಜ್ಜು ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಶ್ರೂಮ್ ಉಪಯೋಗ ಮಾಡಿಕೊಂಡು ಇದರಲ್ಲಿ ಟೊಮೆಟೊ ಖಾರದ ಪುಡಿ ಅರಿಶಿನ ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಗರಂ ಮಸಾಲ ಹಾಕಿ ನಾವು ಗೊಜ್ಜನ್ನ ತಯಾರಿಸಬಹುದು. ಮತ್ತೆ ಇದನ್ನ ಅಣಬೆಯ ಸೀಸನಿಂಗ್ ಪೌಡರ್ ಅಂತಂದೇಳಿ ಇವಾಗ ಯಾವುದೇ ಒಂದು ಖಾದ್ಯ ಮಾಡಬೇಕಾದ್ರೆ ಅದರಲ್ಲಿ ನಾವು ಒಗ್ಗರಣೆ ಹಾಕ್ತಿವಿ, ಆ ಒಗ್ಗರಣೆ ಹಾಕಿ ಮಾಡೋದಕ್ಕೆ ಈ ಒಂದು ಸೀಸನಿಂಗ್ ಪೌಡರ್ ಅಂದ್ರೆ ಅಣಬೆಯನ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಅದಕ್ಕೆ ಸ್ವಲ್ಪ ಗಜ್ಜರಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲವನ್ನು ಒಣಗಿಸ್ಬಿಟ್ಟು ಅವನು ಪುಡಿ ಮಾಡಿ ಇಟ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕುವಾಗ ಇದನ್ನ ಪೌಡರ್ ಹಾಕೋದ್ರಿಂದ ನಮ್ಗೆ ಸುವಾಸಿತ ಅಂದ್ರೆ ಸುವಾಸನೆ ಉಳ್ಳಂತ ಒಂದು ರುಚಿಕರವಾದ ಒಂದು ವಾಸನೆಯನ್ನ ನಾವು ಪಡೆಯಬಹುದು. ಮತ್ತೆ ನೂಡಲ್ಸ್ ಇವಾಗ ಮಾರ್ಕೆಟ್ ನಲ್ಲಿ ಎಲ್ಲ ನೂಡಲ್ಸ್ ಮಾಡ್ತಾ ಇದಾರೆ, ಅಣಬೆ ನೂಡಲ್ಸ್ ಸಹ ನಾವು ಮಾಡಬಹುದು. ಇದರಲ್ಲಿ 200 ಗ್ರಾಂನಷ್ಟು ನಾವು ಅಣಬೆಯನ್ನು ತಗೊಂಡ್ರೆ ನೂಡಲ್ಸ್ 250 ಗ್ರಾಂ ತಗೊಂಡು ಅದಕ್ಕೆ ನೂಡಲ್ಸ್ ಏನು ಸಾಮಗ್ರಿಗಳು ಬೇಕಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮಸಾಲ ಪುಡಿ ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವು ನೂಡಲ್ಸ್ ಅನ್ನ ತಯಾರು ಮಾಡಬಹುದು. ಅದು ಅಲ್ಲದೆ ಪ್ರತಿನಿತ್ಯ ನಾವು ಅಣಬೆ ಸಾರನ್ನು ಸಹ ಮಾಡಬಹುದು. ಅಣಬೆ ಸಾರು ಸಹ ಬಹಳ ರುಚಿಕರವಾಗಿರುತ್ತೆ, ಬಹಳ ಟೇಸ್ಟಿಯಾಗಿರುತ್ತೆ ಮತ್ತೆ ಅದರ ವಾಸನೆ ಸಹ ಬಹಳ ಚೆನ್ನಾಗಿರುತ್ತೆ. ಈ ಅಣಬೆಯನ್ನ ನಾವು ಪ್ರತಿ ಹೆಂಗೆ ಬೇಳೆ ಹಾಕಿ ಸಾರ್ ಮಾಡ್ತೀವಲ್ಲ ಅದೇ ತರಹ ಅಣಬೆಯನ್ನು ಹಾಕ್ಬಿಟ್ಟು ನಾವು ಅಣಬೆ ಸಾರನ್ನು ಸಹ ನಾವು ಮಾಡಬಹುದು. ಮತ್ತೆ ಪಲ್ಯಗಳು ಮತ್ತೆ ಅಣಬೆಯನ್ನು ಉಪಯೋಗಿಸ್ಕೊಂಡು ಅದರಿಂದ ಹಸಿ ವಟಾಣಿ ಸಿಗ್ತಾ ಇರುತ್ತೆ ಕೆಲವೊಂದು ಸೀಸನ್ ಅಲ್ಲಿ, ಆ ವಟಾಣಿ ಹಾಕ್ಬಿಟ್ಟು ಅಣಬೆ ಮತ್ತೆ ವಟಾಣಿ ಪಲ್ಯನ ಸಹ ನಾವು ಮಾಡಬಹುದು. ಅಣಬೆಯಿಂದ ಪಕೋಡನು ಮಾಡಬಹುದು. ಇವಾಗ ನಾವು ಈರುಳ್ಳಿ ಪಕೋಡ ಮಾಡ್ತೀವಿ, ಅದ್ರ ತರಹ ಅಣಬೆಯನ್ನ ಈರುಳ್ಳಿ ಬದಲಾಗಿ ಉಪಯೋಗಿಸ್ಕೊಂಡು ಪಕೋಡ ಸಹ ನಾವು ಮಾಡಬಹುದು. ಇದರಲ್ಲಿ ನಾವು ಕಡಲೆ ಹಿಟ್ಟು ನಿಮಗೆಲ್ಲ ಗೊತ್ತಿರೋದೆ, ಕಡಲೆ ಹಿಟ್ಟು ಎಣ್ಣೆ ಸ್ವಲ್ಪ ಮಾವಿನಕಾಯಿ ಪುಡಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ನಾವು ಅಣಬೆಯನ್ನ ಪಕೋಡ ಮಾಡಬಹುದು. ಇದು ಅಲ್ಲದೆ ಅಣಬೆಯ ಮಸಾಲ ಮಾಡಬಹುದು. ಅಣಬೆಯಿಂದ ಇವಾಗೆಲ್ಲ ಮಕ್ಕಳು ಇಷ್ಟಪಡೋದಂದ್ರೆ ಬರ್ಗರ್ ಇಷ್ಟಪಡ್ತಾರೆ, ಪಿಜ್ಜಾ ಇಷ್ಟಪಡ್ತಾರೆ, ಮತ್ತೆ ಅಣಬೆಯಿಂದ ಟಾಪ್ಸ್ ಫ್ರೆಂಚ್ ಫ್ರೈಸ್ ಅಂದ್ರೆ ಅಣಬೆಯನ್ನು ಹಾಕ್ಬಿಟ್ಟು ಅದನ್ನ ಫ್ರೆಂಚ್ ಫ್ರೈಸ್ ಅಲ್ಲಿ ಉಪಯೋಗ ಮಾಡ್ತಾರೆ. ಅಣಬೆಯಿಂದ ಕೆಚಪ್ ಮಾಡಬಹುದು. ಅಣಬೆಯಿಂದ ಸಾಲ್ಮನ್ ಡಿಶ್ ಅಂತಂದ್ರೆ ಇವಾಗ ಫಿಶ್ ಅಲ್ಲೂ ಸಹ ನಾವು ಈ ಅಣಬೆಯನ್ನು ಉಪಯೋಗ ಮಾಡಬಹುದು. ಮತ್ತೆ ಕುಕ್ಕೀಸ್ ಅಂದ್ರೆ ಇವಾಗ ಹೆಂಗೆ ಬೆಣ್ಣೆ ಬಿಸ್ಕೆಟ್ ಮಾಡ್ತೀವಲ್ಲ ಅದೇ ತರಹ ಅಣಬೆಯ ಒಂದು ಪೌಷ್ಟಿಕ ಬಿಸ್ಕತ್ ಅನ್ನು ನಾವು ತಯಾರಿಸಬಹುದು. ಯಾಕಂತಂದ್ರೆ ನಾ ಅವಾಗ್ಲೇ ತಿಳಿಸ್ಕೊಟ್ಟೆ ನಿಮಗೆ ಅಣಬೆಯಲ್ಲಿ ಸಾಕಷ್ಟು ಪ್ರಮಾಣದ ಎಲ್ಲ ಪೋಷಕಾಂಶಗಳು ಹೆಚ್ಚಿರೋದ್ರಿಂದ ನೀವು ಮೈದಾ ಬದಲಾಗಿ ಅಣಬೆಯನ್ನು ಉಪಯೋಗಿಸೋದ್ರಿಂದ ಈ ಒಂದು ಬಿಸ್ಕೆಟ್ ನ ಒಂದು ಪೌಷ್ಟಿಕಾಂಶನು ಹೆಚ್ಚಾಗುತ್ತೆ ಮತ್ತೆ ರುಚಿನೂ ಹೆಚ್ಚಾಗುತ್ತೆ. ಇಷ್ಟೆಲ್ಲ ನಾನು ಅಣಬೆ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ಹೆಚ್ಚಿನ ಮಾಹಿತಿಗೆ ನನ್ನ ದೂರವಾಣಿ ಸಂಖ್ಯೆನ ನೀವು ತಗೊಳ್ಬಹುದು, 9008878715. 8081. ಯಾರಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಇದರ ಮೂಲಕ ಕೇಳಬಹುದು. ಧನ್ಯವಾದಗಳು. ಈ ತನಕ ಅಣಬೆಯಲ್ಲಿನ ಪೌಷ್ಟಿಕತೆ ಮತ್ತು ಸಂಸ್ಕರಣೆ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೌಷ್ಟಿಕತೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಭುವನೇಶ್ವರಿ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಒಂದು ಜಾಹೀರಾತು, ಆ ನಂತರ ಮಿನಿ ಮಾಹಿತಿ ಕೇಳೋಣಂತೆ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ದ್ವಿದಳ ಧಾನ್ಯದ ಬೆಳೆಗಳಿಗೆ ಸಾರಜನಕದ ಪ್ರಮಾಣ ಕಡಿಮೆ ಮತ್ತ ರಂಜಕದ ಪ್ರಮಾಣ ಹೆಚ್ಚಿಗೆ ಬೇಕಾಗ್ತದೆ. ರೈತರು ಕೇವಲ ಯೂರಿಯಾ ಬಳಸುವುದರಿಂದ ದ್ವಿದಳ ಧಾನ್ಯದ ಬೇರುಗಳ ಮೇಲೆ ಸಾರಜನಕ ಗಂಟುಗಳ ಪ್ರಮಾಣ ಕಡಿಮೆ ಆಗ್ತದೆ. ಬೆಳೆಗೆ ಬೇಕಾದಂತಹ ಸಾರಜನಕ ಪೋಷಕಾಂಶ ಒಂದನ್ನೇ ನೀಡಿ ರಂಜಕ ಪೊಟ್ಯಾಷ್ ನೀಡದಂತಾದಾಗ ಅಸಮತೋಲನ ಗೊಬ್ಬರ ಬಳಕೆ ಮಾಡದಂಗಾಗ್ತದೆ. ಇದರಿಂದ ಇಳುವರಿ ಕಡಿಮೆ ಆಗ್ತದೆ. ಯೂರಿಯಾ ಒಂದನ್ನೇ ಬಳಸಿದಾಗ ಅದು ಬೆಳೆಯ ಬೆಳವಣಿಗೆಗೆ ಸಹಾಯವಾಗದೆ ಹೆಚ್ಚಿನ ಎಲೆ ಸಂಖ್ಯೆ, ಮೃದುವಾದ ಕಾಂಡ, ಎಲೆ, ಪೊದೆಯಂಗ ಹಚ್ಚ ಹಸಿರಾಗಿ ಬೆಳೆಯುವುದಕ್ಕೆ ಪ್ರೇರಕವಾಗಿದ್ದು ಈ ರೀತಿಯ ಬೆಳವಣಿಗೆಯು ಕೀಟಗಳ ಅಭಿವೃದ್ಧಿಗೆ, ಕೀಟದ ಬಾಧೆಗೆ ಪೂರಕ ಆಗಿರುತ್ತದೆ. ಬೆಳೆ ಜಲ್ದಿ ಜಲ್ದಿ ಬೆಳೆಯುವುದರಿಂದ ಕಾಂಡ ಅಶಕ್ತವಾಗಿ ಸ್ವಲ್ಪ ಗಾಳಿ ಬಿಟ್ಟರೂ ಕೂಡ ಮುರಿದು ಬೀಳುತ್ತದೆ. ಕೇವಲ ಯೂರಿಯಾ ಬಳಕೆಯಿಂದ ಹೂವು ಮತ್ತು ಕಾಯಿ ಆಗುವಿಕೆಯ ಹಂತ ಮುಂದೂಡಲ್ಪಟ್ಟು ಸಕಾಲಕ್ಕೆ ಕಾಳು ಕಟ್ಟದೆ ವಿಫಲವಾಗುವಂತಹ ಸಂಭವ ಅಥವಾ ಜಲ್ದಿ ಮಾಗುವಂತಹ ವ್ಯತಿರಿಕ್ತ ಪರಿಸ್ಥಿತಿ ಉಂಟಾಗಬಹುದು. ಯೂರಿಯಾ ಒಂದನ್ನೇ ಬಳಸಿದಾಗ ಮಳೆ ಬಂದಾಗ ಬಸಿದು ಹೋಗಿ, ಬಿಸಿಲು ಬಿದ್ದಾಗ ಆವಿಯಾಗಿ, ಸಾರಜನಕ ಪೋಲಾಗಿ ಬೆಳೆಗೆ ಸಿಗಲಾರದಂತಹ ಸಂದರ್ಭಗಳು ಕಂಡುಬರ್ತವೆ. ಇದರಿಂದ ಖರ್ಚು ಹೆಚ್ಚಾಗ್ತದೆ. ಅಲ್ಲದೆ ಪರಿಸರದ ಮೇಲೆ ದುಷ್ಪರಿಣಾಮ ಕಂಡುಬರಬಹುದು. ಕೇವಲ ಸಾರಜನಕ ಒಂದನ್ನೇ ಬಳಸುವುದರಿಂದ ಇಳುವರಿ ಒಳಗ ನಷ್ಟ ಮತ್ತು ಖರ್ಚು ಹೆಚ್ಚಾಗಿ ರೈತರು ಆರ್ಥಿಕವಾಗಿ ನಷ್ಟ ಅನುಭವಿಸಬೇಕಾಗ್ತದೆ. ಆದ್ದರಿಂದ ರೈತ ಬಾಂಧವರು ಕೇವಲ ಯೂರಿಯಾ ಒಂದೇ ಅನಿಯಮಿತವಾಗಿ ಬಳಸುವುದರಿಂದ ಮಾರುಕಟ್ಟೆ ಒಳಗ ಯೂರಿಯಾ ಕೊರತೆ, ಅಧಿಕ ಖರ್ಚು, ಕಡಿಮೆ ಇಳುವರಿ ಬರುವುದರಿಂದ ದಯವಿಟ್ಟು ಯೂರಿಯಾ ಒಂದನ್ನೇ ಬಳಸಲಾರದೆ ಕಾಂಪ್ಲೆಕ್ಸ್ ಮತ್ತು ಸಮತೋಲನ ಗೊಬ್ಬರ ಬಳಸಬೇಕು ಅಂತೇಳಿ ಗುಲ್ಬರ್ಗಾದ ಜಂಟಿ ಕೃಷಿ ನಿರ್ದೇಶಕರು ಮನವಿ ಮಾಡ್ತಾ ಇದ್ದಾರೆ. ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಬಿಟ್ಟರೆ ಉಳಿದ ಎಲ್ಲ ಪ್ರದೇಶಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಈಗ ಮಲ್ಲಮ್ಮ ತ್ಯಾಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣಂತ. ಮನದಳ ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೇವಳು ಸಾಗಿ ಬಂತಮ್ಮ, ಭಕ್ತಿನಿಂದ ಸನ ಮಾಡಿ ನಾವು ಬಂದೆವಮ್ಮ, ಮನದೇವಳು ಸಾಗಿ ಬಂತಮ್ಮ, ಭಕ್ತಿನಿಂದ ಸನ ಮಾಡಿ ನಾವು ಬಂದೆವಮ್ಮ, ಭೀಮನದೇವಳು ಸಾಗಿ ಬಂತಮ್ಮ, ಭಕ್ತಿನಿಂದ ಸನ ಮಾಡಿ ನಾವು ಬಂದೆವಮ್ಮ, ಭೀಮನದೇವಳು ಸಾಗಿ ಬಂತಮ್ಮ, ಭಕ್ತಿನಿಂದ ಸನ ಮಾಡಿ ನಾವು ಬಂದೆವಮ್ಮ, ಗದರಗೆ ಪುರವಾಸ್ಯ ತಾಯಿ ಭಾಗಮ್ಮ, ಮನದೊಳನೆ ಹೊತ್ತ ನಾವು ಬಂದೆವಮ್ಮ, ಮನದೊಳನೆ ಹೊತ್ತ ನಾವು ಬಂದೆವಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಸಡಗರದಿಂದ ಮಡಗಳಾಟ ನಾವು ಬಂದೆವಮ್ಮ, ಸಿಡಿ ಬಂಡೆ ಶರವಡೆ ಶರಣಂದೆವಮ್ಮ, ಸಡಗರದಿಂದ ಮಡಗಳಾಟ ನಾವು ಬಂದೆವಮ್ಮ, ಸಿಡಿ ಬಂಡೆ ಶರವಡೆ ಶರಣಂದೆವಮ್ಮ, ಸಡಗರದಿಂದ ಮಡಗಳಾಟ ನಾವು ಬಂದೆವಮ್ಮ, ಸಿಡಿ ಬಂಡೆಗೆ ಶರವಡೆ ಶರಣಂದೆವಮ್ಮ, ಸಡಗರದಿಂದ ಮಡಗಳಾಟ ನಾವು ಬಂದೆವಮ್ಮ, ಸಿಡಿ ಬಂಡೆಗೆ ಶರವಡೆ ಶರಣಂದೆವಮ್ಮ, ಗತೊರೆಗೆ ಪುರವಾಸ್ಯ ತಾಯಿ ಭಾಗಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಸುಳ್ಳಾಡೆ ಸಿಡಿಗಳು ನಡವಲದೇಳಮ್ಮ, ಕರೆಯಾಡೆ ಸಿಡಿಗಳು ನಡುತ್ತಾ ಹೇಳಮ್ಮ, ಸೊಳ್ಳೆ ಸಿಡಿಗಳು ನಡವಲದೇಳಮ್ಮ, ಕರೆಯಾಡೆ ಸಿಡಿಗಳು ನಡುತ್ತಾ ಹೇಳಮ್ಮ, ಸುಳ್ಳಾಡೆ ಸಿಡಿಗಳು ನಡವಲದೇಳಮ್ಮ, ಕರೆಯಾಡೆ ಸಿಡಿಗಳು ನಡುತ್ತಾ ಹೇಳಮ್ಮ, ಸೊಳ್ಳಾಡೆ ಸಿಡಿಗಳು ನಡವಲದೇಳಮ್ಮ, ಕರೆಯಾಡೆ ಸಿಡಿಗಳು ನಡುತ್ತಾ ಹೇಳಮ್ಮ, ಗತೊರೆಗೆ ಪುರವಾಸ್ಯ ತಾಯಿ ಭಾಗಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೊಳನೆ ನೀವು ತಾನ ಬಂದೆವಮ್ಮ, ಉಡಿಯಲ್ಲಿ ಪೊರ ಕಟ್ಟೆ ಸಿಡಿ ಆಡುವರಮ್ಮ, ಕೈಲಾಸ ಜನರೆಲ್ಲ ನೋಡುವಾರಮ್ಮ, ಉಡಿಯಲ್ಲಿ ಪೊರ ಕಟ್ಟೆ ಸಿಡಿ ಆಡುವರಮ್ಮ, ಕೈಲಾಸ ಜನರೆಲ್ಲ ನೋಡುವಾರಮ್ಮ, ಉಡಿಯಲ್ಲಿ ಪೊರ ಕಟ್ಟೆ ಸಿಡಿ ಆಡುವರಮ್ಮ, ಕೈಲಾಸ ಜನರೆಲ್ಲ ನೋಡಿದಾರಮ್ಮ, ಉಡಿಯಲ್ಲಿ ಪಡರ ಕಟ್ಟೆ ಸಿಡಿ ಆಡುವಳಮ್ಮ, ಕೈಲಾಸ ಜನರೆಲ್ಲ ನೋಡಿದಾರಮ್ಮ, ಗತೊರೆಗೆ ಪುರವಾಸ್ಯ ತಾಯಿ ಭಾಗಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಮನದೊಳನೆ ನೀವು ತಾನೋ ಬಂದೆವಮ್ಮ, ಭಾಗ ಮಗನೆನದಾರೆ ಪಾಪ ಪರಿಹಾರ, ಭಾಗ ಮಗನೆನದಾರೆ ಕರಣಿ ಕೈಲಾಸ, ಭಾಗ ಮಗನೆನದಾರೆ ಪಾಪ ಪರಿಹಾರ, ಭಾಗ ಮಗನೆನದಾರೆ ಕರಣಿ ಕೈಲಾಸ, ಭಾಗ ಮಗನೆನದಾರೆ ಪಾಪ ಪರಿಹಾರ, ಕೈಲಾಸ ಭಾಗ ಮಗನೆನಿದಾರೆ ಪಾಪ ಪರಿವಾರ, ಸಾಯ್. ಇದುವರೆಗೆ ಮಲ್ಲಮ್ಮ ತ್ಯಾಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಈಗ ಮತ್ತೊಂದು ಇದೇ ಕಲಾವಿದರಿಂದ ಸಂಪ್ರದಾಯದ ಪದ, ಮಲ್ಲಮ್ಮ ತ್ಯಾಗಿ ಹಾಗೂ ಸಂಗಡಿಗರಿಂದ ಮತ್ತೊಂದು ಸಂಪ್ರದಾಯದ ಪದ. ರಂಬೆ ರೈಗೋಳೆ ನೆರದ ಮುತ್ತೈದೆ ರಯಣಿ ಅಚ್ಚ ಬನ್ನಿರೇ.